ಆಕಾಶವಾಣಿ ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಕೇಳುಗರೆ, ಬೆಣ್ಣೆ ಹಣ್ಣಿನ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ತಿಳಿಸಲಾಗ್ತಾ ಇದೆ. ಅವೆಕ್ಯಾಡೋ ಬಟರ್ ಫ್ರೂಟ್ ಅನ್ಕೊಂಡು ಇದನ್ನ ಕರೆಯಲಾಗ್ತಾ ಇದೆ. ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶಗಳಲ್ಲಿ ಬೆಣ್ಣೆ ಹಣ್ಣನ್ನ ಅಲ್ಲಲ್ಲಿ ಸಾಗುವಳಿ ಮಾಡಲಾಗ್ತಾ ಇದೆ, ಆದರೆ ವಿಸ್ತಾರವಾದ ಪ್ರದೇಶದಲ್ಲಿ ಬೆಳೆಯೋರು ಕಡಿಮೆನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ, ಪ್ರಸ್ತಾಪ ಮಾಡಲಿಕ್ಕೆ ವಿರಾಜಪೇಟೆ ತಾಲೂಕು ಗೋಣಿಕೊಪ್ಪಲಿನ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಭಾಗದ ವಿಷಯ ತಜ್ಞರಾಗಿರುವ ಬಿ ಪ್ರಭಾಕರ್ ಅವರು ಹಾಜರಿದ್ದಾರೆ. ನಮಸ್ಕಾರ ಪ್ರಭಾಕರ್ ಅವರೇ. ನಮಸ್ಕಾರ. ಹೇಳಿ, ಬೆಣ್ಣೆ ಹಣ್ಣಿನ ಆಚೀಚಿನ ಸಂಗತಿಗಳು. ಸಾಮಾನ್ಯವಾಗಿ ನಾವು ಬಟರ್ ಫ್ರೂಟ್ ಅಂತ ಕರಿತೇವೆ ಇದನ್ನ. ಬೆಣ್ಣೆ ಹಣ್ಣು, ವೈಜ್ಞಾನಿಕವಾಗಿ ಅವಕಾಡು. ಇದು ಕೂಡ ಹೊರದೇಶದಿಂದ ಬಂದಂತಹ ಒಂದು ಹಣ್ಣು. ಸುಮಾರು ಅಮೆರಿಕ ಪ್ರಾಂತ್ಯದಿಂದ ಹಲವಾರು ವರ್ಷಗಳ ಹಿಂದೆ, ಸುಮಾರು 1910 ಆ ಒಂದು ವರ್ಷಗಳಲ್ಲಿ ನಮ್ಮ ಭಾರತಕ್ಕೂ ಕೂಡ ಇದು ಬಂದು ತಲುಪಿದೆ. ಹಾಗೆಯೇ ಈ ಬೆಳೆ ಕಾಫಿ ಮಿಶ್ರ ಬೆಳೆಯ ಜೊತೆಗೆ ಇದು ಕೂಡ ಒಂದು ಸೇರ್ಕೊಂಡಿದೆ ಹಣ್ಣಿನ ಬೆಳೆಯಾಗಿ. 100 ವರ್ಷ ಕಳೀತು, 120 ವರ್ಷ ಕೂಡ ಕಳೆದಿದೆ. ಆದರೆ ಇದರ ಸವಿಯನ್ನು ನಾವು ಆಹಾರ ಮಾಡ್ತಾ ಇದೀವಿ ಹೊರತು ಇದರ ಆರ್ಥಿಕವಾದಂತಹ ಒಂದು ಆರ್ಥಿಕವಾದ ವಿಚಾರದ ಬಗ್ಗೆ ಆಳಕ್ಕೆ ಹೋಗಿಲ್ಲ. ಬೆಣ್ಣೆ ತರನೇ ಸ್ವೀಕರಿಸಿಕೊಂಡು ಬಂದ್ಬಿಟ್ರು. ಖಂಡಿತವಾಗ್ಲೂ ಹೌದು. ಊಟದ ತಟ್ಟೆಯಲ್ಲಿ ಬೆಣ್ಣೆ ಎಷ್ಟಿರ್ಬೇಕು ಅಷ್ಟೇ ಇರ್ಲಿ ಅನ್ಕೊಂಡೆ ಹೌದು ಬಳಸ್ಕೊಂತ ಬಂದ್ರು, ಅಷ್ಟೇ ಆಯ್ತು. ಆದ್ರೆ ಇಂದು ವಿಜ್ಞಾನ ಬೆಳೆದಿದೆ, ಬೇರೆ ಪ್ರದೇಶಗಳಲ್ಲಿ ಈ ಬೆಳೆಯನ್ನ ವಾಣಿಜ್ಯವಾಗಿ ಪ್ರಾರಂಭ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ, ಹಾಗೆನೆ ಕುಲ್ಲು ವ್ಯಾಲಿ ಮತ್ತೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಈಶಾನ್ಯ ರಾಜ್ಯಗಳಲ್ಲಿ, ಹಾಗೂ ನಮ್ಮ ವೆಸ್ಟರ್ನ್ ಗಾಟ್ಸ್, ಈಸ್ಟರ್ನ್ ಗಾಟ್ಸ್ ಈ ಪ್ರದೇಶಗಳಲ್ಲಿ ಈ ಒಂದು ಮರಗಳ ಸಂಖ್ಯೆ ಅಷ್ಟೇನು ಜಾಸ್ತಿ ಇಲ್ಲದೆ ಇದ್ರೂ ಕೂಡ ಇರುವವುಗಳ ಸಂಖ್ಯೆಗಳನ್ನೇ ಬಳಸಿಕೊಂಡು ತಮ್ಮ ಮನೆಯ ಬಳಕೆಗೆ ಹಾಗೂ ಹತ್ತಿರ ಇರ್ತಕ್ಕಂತಹ ನೆಂಟರುಗಳಿಗೆ, ದೂರ ಇರ್ತಕ್ಕಂತಹ ನೆಂಟರುಗಳಿಗೆ ಕೊಟ್ಟುಕೊಂಡು ಒಂದು ಸಾಂಸ್ಕೃತಿಕವಾಗಿ ನಮ್ಮ ಜೊತೆ ಸೇರ್ಕೊಂಡಿದೆ. ಆದರೆ ಕಾಲ ಬದಲಾಗಿದೆ, ಅದಕ್ಕೂ ಕೂಡ ಆರ್ಥಿಕವಾಗಿ ನೋಡ್ತಕ್ಕಂತಹ ವ್ಯವಸ್ಥೆ, ಅದಕ್ಕೆ ಸೂಕ್ತವಾದಂತಹ ತಂತ್ರಜ್ಞಾನ ಈಗ ಲಭ್ಯವಿದೆ. ಅದನ್ನ ಬಳಸಿಕೊಂಡು ಇನ್ನೇನಾದರೂ ಮುಂದುವರಿಬಹುದಾ, ಇರುವ ವ್ಯವಸ್ಥೆ ಅಡಿಯಲ್ಲಿ ಇರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅನ್ನುವ ಬಗ್ಗೆ ನಾವು ಚಿಂತನೆ ಮಾಡಿದ್ದೆ. ಆದಲ್ಲಿ ಈಗಾಗಲೇ ತೋಟಗಳಲ್ಲಿರ್ತಕ್ಕಂತಹ ಬಟರ್ ಫ್ರೂಟ್ ಗಿಡಗಳನ್ನ, ಇದು ಬೇಸಿಕಲಿ ನೆರಳನ್ನು ಕೂಡ ಬಯಸುವಂಥದ್ದು, ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ಬೆಳಕನ್ನು ಕೂಡ ಇಷ್ಟಪಡ್ತಕ್ಕಂತ ಒಂದು ಹಣ್ಣಿನ ಗಿಡ. ನಾವು ನೆರಳಿನಲ್ಲಿ ಬೆಳೆದಾಗ, ಕಾಫಿ ಮಿಶ್ರ ಬೇಸಾಯದಲ್ಲಿ ಮಾಡಿದಾಗ ಮರಗಳು ಅತಿ ಎತ್ತರವಾಗಿ ಬೆಳೀತವೆ, ಬಿಸಿಲನ್ನ ಹುಡುಕೊಂಡು ಹೋಗ್ತವೆ. ಅದರದ್ದು ಒಂದು ರಂಬೆಗಳು ಹರಡ್ಕೊಂಡಿರೋದಿಲ್ಲ, ಮತ್ತೆ ನಾವು ಅದಕ್ಕೆ ಯಾವುದೇ ಆದಂತ ಒಂದು ಬದಲಾವಣೆಗಳನ್ನ, ರಂಬೆ ಪದ್ಧತಿ ಅಥವಾ ಒಂದು ಟ್ರೈನಿಂಗ್ ಅಥವಾ ಒಂದು ಪ್ರೂನಿಂಗ್ ಅನ್ನ ಮಾಡೋದಿಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ 2 ವರ್ಷಕ್ಕೊಮ್ಮೆ ಬೆಳೆ ಚೆನ್ನಾಗಿ ಸಿಗ್ತಕ್ಕಂಥದ್ದು, ಅಥವಾ ಪ್ರತಿ ವರ್ಷ ಬಂದ್ರೆ ಸ್ವಲ್ಪನೇ ಬೆಳೆ ಬರ್ತಕ್ಕಂಥದ್ದು, ಬಂದರೂ ಕೂಡ ಸಂಖ್ಯೆ ಕಡಿಮೆ ಇರೋದ್ರಿಂದ ಮನೆ ಬಳಕೆಗೆ ಮಾತ್ರ ಸೀಮಿತವಾಗಿದೆ, ಅಥವಾ ಬೆಳೆ ಚೆನ್ನಾಗಿ ಬಂದಾಗ ಅದನ್ನ ನಾವು ಸರಿಯಾಗಿ ಪೋಸ್ಟ್ ಹಾರ್ವೆಸ್ಟ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ, ಕೊಯ್ಲೋತ್ತರ ಪದ್ಧತಿಗಳು, ಅದ್ರ ಪ್ರಕಾರ ನಾವು ಆ ಒಂದು ಹಣ್ಣುಗಳನ್ನ ಸರಿಯಾಗಿ ಕಟಾವೇ ಮಾಡೋದಿಲ್ಲ, ಅದನ್ನ ಸರಿಯಾಗಿ ನಾವು ಮಾರುಕಟ್ಟೆನೂ ಕೂಡ ಮಾಡೋದಿಲ್ಲ. ಈ ಒಂದು ಪ್ರಕ್ರಿಯೆಗಳಿಂದ ಇದು ಲಾಭದಾಯಕವಲ್ಲ ಬೆಳೆ ಅಂತ ನಾವು ನಮಗೆ ನಾವೇ ಅನ್ಕೋಬಿಟ್ಟಿದ್ದೇವೆ. ಆದರೆ ಇದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳಿಬಿಟ್ಟು ಇತರೆ ರೈತರು ಇವತ್ತು ಮುಂದೆ ಬಂದಿದ್ದಾರೆ. ಊರುಗಳನ್ನಾರು ನಾವು ನೋಡಿಕೊಂಡು ಖಂಡಿತವಾಗ್ಲೂ ನಮ್ಮ ಮಲೆನಾಡು ಪ್ರದೇಶ ಆದಂಥ ಕೊಡಗು ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಇಂಥ ಪ್ರದೇಶ ಜೊತೆಗೆ ಮೈಸೂರು ಇಂಥ ಭಾಗದಲ್ಲಿ ಒಂದು ಸ್ವಲ್ಪ ವಾಣಿಜ್ಯ ಮಟ್ಟದಲ್ಲಿ ಯೋಚನೆ ಮಾಡಿದಾದರೆ ಖಂಡಿತವಾಗ್ಲೂ ಅತ್ಯುತ್ತಮ ಬೆಳೆಯಾಗಿ ಬೆಳೆದು ಅದು ನಮ್ಗೆ ಎಷ್ಟು ನ್ಯೂಟ್ರಿಟಿವ್ ಅಷ್ಟೇ ಪ್ರಮಾಣದಲ್ಲಿ ನಮಗೆ ಒಂದು ಆರ್ಥಿಕ ಸಬಲತೆಯನ್ನು ಕೂಡ ಕೊಡ್ತಕ್ಕಂಥ ಬೆಳೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಕಿಲೋಗ್ರಾಮ್ ಬೆಣ್ಣೆ ಹಣ್ಣಿಗೆ ಅಥವಾ ಕಾಯಿಗೆ 20-30 ರೂಪಾಯಿಂದ ಹಿಡಿದು 70-100-150 ರೂಪಾಯಿ ತನಕ ಆಗೋದಿದೆ. ಕೆಲವೊಬ್ರು ಹೇಳ್ತಾರೆ ಒಂದೊಂದು ಮರದಿಂದ 4,000-5,000 ರೂಪಾಯಿ ತನಕ ದುಡ್ಡು ಮಾಡಿರೋದಿದೆ. 4-6 ಮರಗಳಿದ್ರೆ ಮೇಲ್ ಖರ್ಚಿಗೆ ಒಳ್ಳೆ ದುಡ್ಡು ಸಿಗುತ್ತೆ ಅಂತ. ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಕೆಲವೊಬ್ರು ಇಡೀ ತೋಟಕ್ಕಲ್ಲೆಲ್ಲ ನೆರಳಿನ ಮರ ಆದಂಗಾಯ್ತು, ಕಾಫಿ ಜೊತೆಗೆ ಆರಾಮಾಗಿ ಬೆಳೆದಂಗಾಯ್ತು ಅಂತ ಅನ್ಕೊಂಡು ಸಾಗುವಳಿ ಮಾಡ್ತಿದ್ದಾರೆ. ಹೌದು ಹೇಳಿ, ಇದರ ಬಳಕೆ ಕುರಿತಂತೆ ಏನೇನು ಆಗ್ತಾ ಇದೆ, ನಮ್ ಜನ ಹೇಗೆ ಉಪಯೋಗಿಸ್ಕೊಳ್ತಿದ್ದಾರೆ? ಬಳಕೆ ಬಗ್ಗೆ ಹೇಳ್ಬೇಕಂದ್ರೆ ಸಾಮಾನ್ಯವಾಗಿ ನಮಗೆ ಒಂದೇ ತರದ ಹಣ್ಣುಗಳು ಸಿಗೋದಿಲ್ಲ. ತೋಟದಲ್ಲಿ 100 ಮರಗಳಿದ್ರೆ ಎಸ್ಟೇಟ್ ಅಲ್ಲಿ ಅದರಲ್ಲಿ ಒಂದು 20 ಮರಗಳು ಒಂದು ತರ ಕಾಯಿ ಬಿಡ್ತವೆ, ಇನ್ನೊಂದು 20 ಮರಗಳು ಇನ್ನೊಂದ್ ತರ, ಬೇರೆ ಬೇರೆ ಒಂದು ವೈವಿಧ್ಯತೆಯನ್ನ ಒಂದು ಬದಲಾವಣೆಯನ್ನ ಗಿಡದಲ್ಲಿ ಅದು ಮಿಕ್ಸ್ ಆಗಿ ಆಗಿದೆ. ಸೊ ನಾರ್ಮಲಿ ನಾವು ಅದರಲ್ಲಿ 3 ತಳಿಗಳಿರ್ತವೆ. ಅದು ನಾವು ವೆಸ್ಟ್ ಇಂಡಿಯನ್ ಅಂತ ಹೇಳ್ತೀವಿ, ಗೋಟೆಮಲಾ ಟೈಪ್ಸ್ ಅಂತ ಹೇಳ್ತೀವಿ, ಮೆಕ್ಸಿಕೋ ಟೈಪ್ಸ್ ಅಂತ ಹೇಳ್ತೀವಿ ಬೇಸಿಕಲಿ. ಸೊ ಅವು ಎಲ್ಲೋ ಒಂದು ಕಡೆ ಇಲ್ಲಿಗೆ ಬಂದು ಮಿಶ್ರಣ ಆಗಿ ಸೇರ್ಕೊಂಡಿದೆ. ಅದು ನಾವು ವಾಣಿಜ್ಯವಾಗಿ ಮಾಡಿದಾಗ ಏಕತಳಿಯನ್ನು ನಾವು ಮಾಡಬೇಕಾಗತ್ತೆ. ಇಲ್ಲಿವರೆಗೂ ಅಂಥ ಒಂದು ಸಂಶೋಧನೆ, ಒಂದು ತಳಿಯಾಗಿ ಬರುವಂಥ ಸಂಶೋಧನೆ ನಡೀಲಿಲ್ಲ. ಇತ್ತೀಚೆಗೆ ತಮಿಳುನಾಡಿನಲ್ಲಿ ಇರತಕ್ಕಂಥ ತಡಿಯಂಡ ಕುಡಿಸೈ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಹಾರ್ಟಿಕಲ್ಚರ್ ಫಾರ್ಮ್ ಇದೆ, ಅಲ್ಲಿಂದ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ ಇತ್ತೀಚೆಗೆ. TKD-1 ತಡಿಯಂಡ ಕುಡಿಸೈ 1. ಆ ತಳಿಯ ವಿಶೇಷತೆ ಏನಂದರೆ ಪ್ರತಿ ವರ್ಷ ಕಾಯಿ ಬಿಡುತ್ತೆ, ಕಾಯಿ ಕೂಡ ಒಂದೇ ತರ ಆಗಿರ್ತವೆ, ಒಂದೇ ಗಾತ್ರ, ಒಂದೇ ಆಕಾರ, ಒಂದೇ ರುಚಿ, ಮತ್ತೆ ಅದರಲ್ಲಿ ತಿರುಳಿನಂಶ ಜಾಸ್ತಿ ಇರತಕ್ಕಂಥದ್ದು, ಮತ್ತೆ ಅದರಲ್ಲಿ ಒಳಗಡೆ ಬೀಜದ ಒಂದು ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥದ್ದು, ಈ ಗುಣಗಳನ್ನು ಹೊಂದಿರುತ್ತೆ. ಮತ್ತೆ ಇದು ನಾವು ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಅಧಿಕ ಸಾಂದ್ರತೆಯನ್ನು ಉಪಯೋಗಿಸ್ಕೊಂಡು ಮಾಡೋದಾದರೆ ಅದಕ್ಕೂ ಕೂಡ ಇದು ಒಂದು ಮೂಲ ಆಗಿರುತ್ತೆ. ಸೊ ಇಂಥ ಒಂದು ವೈಜ್ಞಾನಿಕತೆಯನ್ನು ತಿಳ್ಕೊಂಡು ನಾವು ಈಗ ಲಭ್ಯವಿರ್ತಕ್ಕಂತಹ ಜಾಗ, ಈಗ ನಮಗೆ ಕಾಫಿ ಮಿಶ್ರ ಬೇಸಾಯ ಇದ್ದಾಗ ಜಾಗ ನಮಗೆ ಸಿಗೋದಿಲ್ಲ. ಸೊ ಈಗಾಗಲೇ ಎಲ್ಲಿ ಖಾಲಿ ಜಾಗಗಳು ಇರ್ತವೆ ಅಂಥ ಕಡೆ ಈಗ ಎಲ್ಲ ಒಂದು ಕಾಡು ಮರಗಳು ಸ್ವಲ್ಪ ಸಂಖ್ಯೆ ಕಡಿಮೆ ಇರುತ್ತೆ, ಕಾಫಿ ಗಿಡಗಳು ವಯಸ್ಸಾಗಿದ್ದ ಇರ್ತವೆ, ಅಂಥ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಹೊಸದಾಗಿ ಇಂಥ ತಳಿಗಳನ್ನು ಕನಿಷ್ಠ ಅಂದರೆ ಒಂದು 20-25 ಅಡಿ ಒಂದು ಮರದಿಂದ ಒಂದು ಮರಕ್ಕೆ ಅಂತರ ಈ ಥರ ಕೊಟ್ಕೊಂಡು ಹೆಚ್ಚು ನೆರಳು ಬೀಳದಾಗೆ ಮಾಡಿಕೊಂಡು ವ್ಯವಸ್ಥಿತವಾಗಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ಹಣ್ಣಿಗೆ ಬಹಳ ಭವಿಷ್ಯ ಇದೆ. ಯಾಕೆಂದ್ರೆ ನೀವೇ ಹೇಳಿದಾಗೆ ಬೆಂಗಳೂರು ಈ ಅರ್ಬನ್ ಸಿಟೀಸ್ ಅಂತ ಏನು ಹೇಳ್ತೀವಿ ನಾವು, ಬೆಂಗಳೂರು ದೊಡ್ಡ ದೊಡ್ಡ ನಗರಗಳು ಚೆನ್ನೈ ಬಾಂಬೆ ಇಂಥ ಕಡೆ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಬಟರ್ ಫ್ರೂಟ್ ಅನ್ನ ಕೇಳಿದ್ರೆ 250-300 ರೂಪಾಯಿ ಕೆಜಿಗೆ ಹೇಳ್ತಾರೆ. ನಮ್ಮ ಇಲ್ಲಿ ಹಳ್ಳಿಗೆ ಬಂದಾಗ 5-10-25 ರೂಪಾಯಿ ಅಷ್ಟೇ ಇರುತ್ತೆ ಒಂದು ಕೆಜಿಗೆ. ಅದನ್ನು ಕೂಡ ಸರಿಯಾದ ಒಂದು ಮಾರುಕಟ್ಟೆನೂ ಸಿಗೋದಿಲ್ಲ. ನಾವೇನು ಹೇಳ್ತೀವಿ, ನಮಗೂ ಸುಲಭ ಆಗಬೇಕು, ಇಷ್ಟು ನಮ್ಮಲ್ಲಿ ಅಂದಾಜು ಮರ ಇದ್ದಾವೆ, ಈ ವರ್ಷಕ್ಕೆ ಇಷ್ಟು ಫಸಲನ್ನು ತೆಗೆದುಕೊಂಡು ಹೋಗ್ಬಿಡಿ, ನಮಗಿಷ್ಟು ಕೊಟ್ಟರೆ ಸಾಕು, ಏನೋ ಒಂದು ಅಂದಾಜು, ಒಂದು 10 ಎಕರೆ ಪ್ರದೇಶದಷ್ಟಿದ್ರೆ ಒಂದು ಏನೋ ಒಂದು 30,000-40,000 ನಮಗೆ ಬೆಣ್ಣೆ ಹಣ್ಣಿನಿಂದ ಸಿಕ್ತು ಅಂದರೆ ಅದೇ ಅಷ್ಟೇ ಖುಷಿ. ಸೊ ಆದರೆ ಅದನ್ನು ಕೊಯ್ದು ತೆಗೆದುಕೊಂಡು ಹೋಗಿ ಬೇರೆ ಕಡೆ ಮಾರಾಟ ಮಾಡುವವರಿಗೆ ಆದಾಯ ಸಿಗ್ತಾ ಇದೆ ಹೊರತು ನಾವು ಬೆಳೆದವರಿಗೆ ಸಿಗ್ತಾ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಬೆಳೆಯ ಬಗ್ಗೆ ಒಂದು ಸ್ವಲ್ಪ ವೈಜ್ಞಾನಿಕತೆಯನ್ನು ರೂಢಿಸ್ಕೊಂಡು ಒಂದು ಬೇಸಾಯ ಪದ್ಧತಿನಲ್ಲೂ ಕೂಡ ಒಂದು ಸ್ವಲ್ಪ ಚೇಂಜಸ್ಸನ್ನು ಮಾಡಿಕೊಂಡು ಗಿಡಗಳನ್ನು ಚೆನ್ನಾಗಿ ಬೆಳೆಸಿ ಆಕಾರ ಮತ್ತು ಅದಕ್ಕೆ ಆದಂಥ ಒಂದು ಪ್ರೂನಿಂಗನ್ನು ಮಾಡಿಕೊಂಡು ನಮ್ಮ ಕೈಗೆ ನಟಕುವ ರೀತಿಯಲ್ಲಿ ಆ ಗಿಡಗಳನ್ನು ಮಾರ್ಪಾಡು ಮಾಡಿಕೊಂಡು ಅದಕ್ಕೆ ಒಂದು ನೀರಿನ ವ್ಯವಸ್ಥೆ, ನೀರಾವರಿ ಡ್ರಿಪ್ ಇರಿಗೇಷನ್ಸ್ ಮಾಡುವಂಥದ್ದು, ಮತ್ತು ಬುಡವನ್ನು ಚೆನ್ನಾಗಿ ಇಟ್ಕೊಳ್ತಕ್ಕಂಥದ್ದು, ಮತ್ತು ನೀರು ನಿಲ್ತೇ ಇರತಕ್ಕಂಥ ಜಾಗಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಖಂಡಿತ ಇದನ್ನು ಕೂಡ ಒಂದು ಇನ್ನೂ ಒಂದು ವಾಣಿಜ್ಯ ಬೆಳೆಯಾಗಿ ಮಿಶ್ರ ಕೃಷಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ನಿಜ, ಖರ್ಚು ವೆಚ್ಚಗಳಿಗೆ ಇವತ್ತು ಎಷ್ಟೋ ಜನ ತಾಕ್ಲಾಟ ಮಾಡ್ತಾ ಇರ್ತಾರೆ, ಕಷ್ಟಪಡ್ತಾ ಇರ್ತಾರೆ. ಹಾಗಾಗಿ ಈ ತರದ ಬೆಳೆಗಳನ್ನ ಸಂಯೋಜನೆ ಮಾಡಿಕೊಂಡ್ರೆ ಮೇಲ್ ಖರ್ಚಿಗೆ ಅನುಕೂಲ ಆಗ್ತದೆ, ಅಥವಾ ಒಳ್ಳೆ ಬೆಲೆ ಸಿಕ್ಕಾಗಿ ಇದೇ ದೊಡ್ಡ ದುಡ್ಡನ್ನು ಕೊಡುವ ಫಲ ಆಗ್ತದೆ. ಖಂಡಿತವಾಗಿ ಮುಖ್ಯ ಬೆಳೆಯಿಂದ ನಮಗೆ ದುಡ್ಡು ಸಿಗೋದು ಸಿಕ್ಕೇ ಇರುತ್ತೆ. ಉಪ ಬೆಳೆಗಳಿಂದ ಏನು ದುಡ್ಡು ಸಿಗುತ್ತೆ ಅದು ತೋಟದ ನಿರ್ವಹಣೆಗೆ ಆಗುತ್ತೆ. ಆ ತೋಟದ ನಿರ್ವಹಣೆಗೆ ತುಂಬಾ ದುಡ್ಡು ತರ್ತಕ್ಕಂತ ಬೆಳೆ ಅಂತ ಹೇಳಿದ್ರೆ, ಒಂದು ಹಣ್ಣಿನ ಬೆಳೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬಟರ್ ಫ್ರೂಟ್ ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಆಗುತ್ತೆ. ಬೆಣ್ಣೆ ಹಣ್ಣನ್ನು ಯಾವ್ಯಾವ ಉದ್ದೇಶಕ್ಕೆ ಉಪಯೋಗಿಸಿಕೊಳ್ಳಲಾಗ್ತದೆ ಹೇಳ್ಬೋದು? ಬೆಣ್ಣೆ ಹಣ್ಣಿನ ಒಂದು ಗುಣ ನೋಡಿದ್ರೆ ಅದರ ಒಂದು ತಿರುಳು ಬಹಳ ಮೃದುವಾಗಿರುತ್ತೆ, ಸುವಾಸನೆಯಿಂದ ಕೂಡಿರುತ್ತೆ. ನಾವು ಏನಾದರೂ ಆಹಾರವಾಗಿ ಸ್ವೀಕರಿಸಿದಾಗ ನಮಗೆ ಜೀರ್ಣವಾಗೋದು ಕೂಡ ಅಷ್ಟೇ ಚೆನ್ನಾಗಿ ಆಗುತ್ತೆ. ಮತ್ತೆ ಇದರಲ್ಲಿ ಹೆಚ್ಚು ಪೋಷಕಾಂಶಗಳು, ಇದರಲ್ಲಿ ಸುಮಾರು ಪ್ರೋಟೀನ್ ಅಂತ ಹೇಳ್ತೀವಿ, ಸಸಾರಜನಕ ಅಂತ ಹೇಳ್ತೀವಿ, ಅದು ಶೇಕಡ 4% ಇರುತ್ತೆ. ಮತ್ತೆ ಇದರಲ್ಲಿ ಕೊಬ್ಬಿನಂಶ ಶೇಕಡ 30% ಇರುತ್ತೆ. ಅದರಲ್ಲಿ ಕೊಬ್ಬಿನಂಶ ಅಷ್ಟಿದ್ರು ಕೂಡ ಮೋನೋಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ ಹೇಳ್ತೇವೆ, ಅದು ನಮ್ಮ ಬಾಡಿಗೆ ಒಳ್ಳೇದು ಈ ಒಂದು ದೃಷ್ಟಿ. ಮತ್ತೆ ಇದರಲ್ಲಿ ಹೆಚ್ಚು ಒಂದ್ ಸ್ವಲ್ಪ ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಕೂಡ ಇರುತ್ತೆ. ಮತ್ತೆ ಮಿನರಲ್ಸ್ ಅಲ್ಲಿ ಮುಖ್ಯವಾಗಿ ಈ ಕಾಪರ್ ಮತ್ತೆ ಐರನ್ ಅಂತ ಅಂಶ ಇರುತ್ತೆ, ಮತ್ತೆ ಪೊಟಾಷಿಯಂ ಅಂಶ ಇರುತ್ತೆ. ಇವು ನಮ್ಮ ಬೆಳವಣಿಗೆಗೆ ತುಂಬಾ ಅನುಕೂಲವಾಗಿರುತ್ತೆ. ಇತ್ತೀಚೆಗೆ ಇದು ಎಷ್ಟು ನ್ಯೂಟ್ರಿಷನ್ ಆಗಿ ಎಷ್ಟು ಇಂಪಾರ್ಟೆನ್ಸ್ ಪಡ್ಕೊಂಡಿದೆಯೋ ಅದಕ್ಕಿನ್ನ 3 ಪಟ್ಟು ಇಂಪಾರ್ಟೆನ್ಸ್ ಸೌಂದರ್ಯವರ್ಧಕ. ತುಂಬಾ ಜನ ಉಪಯೋಗಿಸ್ಕೊಳ್ತಾ ಇದಾರೆ. ಇದಕ್ಕೆ ಪೂರಕವಾದಂತಹ ಸಣ್ಣ ಸಣ್ಣ ಉದ್ದಿಮೆಗಳು ಬಂದಿದ್ದಾವೆ, ಉದ್ದಿಮೆಗಳು ಸೃಷ್ಟಿಯಾಗಿದ್ದಾವೆ, ಜನಗಳು ಸದ್ಬಳಕೆ ಮಾಡ್ಕೊಳ್ತಾ ಇದಾರೆ. ಇವತ್ತು ನಮ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಈ ಹಣ್ಣುಗಳು ಬೇಕು ಅಂತ ಕೇಳ್ತಾ ಇದ್ದಾರೆ. ಪೂರೈಕೆ ಮಾಡ್ಲಿಕ್ಕೂ ಆಗದ ಮಟ್ಟದಲ್ಲಿ ಬೇಡಿಕೆ ಇದೆ. ಖಂಡಿತವಾಗಿ ನಿಜ ನಿಜ ನಿಜ. ಮತ್ತು ಒಂದು ಒಳ್ಳೆ ಆಹಾರದ ಬೆಳೆನೂ ಹೌದು, ಅಂದ್ರೆ ನೇರವಾಗಿ ತಿನ್ಬಹುದು, ಒಂದ್ ಚಮಚ ಹಿಡ್ಕೊಂಡು ಎರಡು ಹೋಳು ಮಾಡ್ಕೊಂಡು ಮತ್ತೆ ಅದ್ರ ಜೊತೆ ಒಂದ್ ಸ್ವಲ್ಪ ನಾವು ಹಾಲನ್ನ ಸೇರಿಸಿಕೊಂಡು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲವನ್ನ ಸೇರಿಸಿಕೊಂಡು ಮಿಕ್ಸ್ ಮಾಡಿಕೊಂಡು ಮಿಲ್ಕ್ ಶೇಕ್ ಆಗಿ ಕೂಡ ಉಪಯೋಗಿಸಬಹುದು. ಮತ್ತೆ ಅದರಿಂದ ಐಸ್ ಕ್ರೀಮ್ ಕೂಡ ನಾವು ಮಾಡ್ಕೋಬಹುದು. ಸೊ ಅದರಿಂದ ಕೇಕ್ಸ್ ಇವನ್ನೆಲ್ಲ ಮಾಡ್ಕೊಳ್ತಾರೆ, ತುಂಬಾ ಚೆನ್ನಾಗುತ್ತೆ. ಮೊಸರು ಸಾರು ಮಾಡ್ತಾರಲ್ಲ, ಮೊಸರು ಸಾರು ಅದೇ ತರ ಇದನ್ನು ಉಪಯೋಗಿಸಿಕೊಂಡು ಮೊಸರು ಸಾರು ತರ ಮಾಡ್ಕೊಂಡು ಅಥವಾ ಗಟ್ಟಿ ಸಾರು ತರ ಮಾಡ್ಕೊಂಡು ದೋಸೆ ರೊಟ್ಟಿ ಮುದ್ದೆಗೂ ಅನ್ನಕ್ಕೂ ಸೇರಿಸಿ ಸವಿಬಹುದು. ಖಂಡಿತ ನೋಡಿ, ಒಳ್ಳೆ ಪದಾರ್ಥ ಇದ್ರೆ ಎಷ್ಟೆಲ್ಲ ಉಪಯೋಗಗಳು ಇರ್ತವೆ ಅಂತದ್ದೇ ನಾವು ಇವತ್ತು ಬಿಸಾಡುವ ಸ್ಥಿತಿಯಲ್ಲಿ ಇವತ್ತು ಇದೆ. ಎಷ್ಟೋ ಜನ ಇದ್ರ ಬಗ್ಗೆ ಪ್ರಯೋಗ ಮಾಡಿದ್ರೆ ಇದರ ಅನುಕೂಲಗಳನ್ನ ಮಾಡ್ಕೊಳ್ಳದಲ್ಲನೆ ದೂರ ಆಗಿದ್ದಾರೆ, ಅಥವಾ ಅಷ್ಟಾಗಿ ಇದನ್ನ ಹಚ್ಚಿಕೊಂಡಿಲ್ಲ. ಹೌದು, ಬೆಳೆಸೋದು ಸುಲಭ ಅಲ್ವಾ? ಬೆಳೆಸೋದು ಸುಲಭ, ಈಗ ಆಗ್ಲೇ ಬೆಳೆದಿರೋದೇ ಇದೆ, ಅದನ್ನ ಸುಲಭವಾಗಿ ನಾವು ಮಾರುಕಟ್ಟೆ ಮಾಡಬೇಕು, ಇಲ್ಲಾಂದ್ರೆ ಮೌಲ್ಯವರ್ಧನೆ ಮಾಡಿ ನಾವು ಮಾರಾಟ ಮಾಡ್ಕೋಬಹುದು. ತಾವು ಹೇಳಿದಂಗೆ ಕಾಫಿ ತೋಟಗಳಲ್ಲಿ ತುಂಬಾ ಸುಲಭವಾಗಿ ಹೊಂದಿಕೊಳ್ಳುವ ಈ ಬೆಳೆಯನ್ನ ರೈತರು ತಪ್ಪದೇ ಬೆಳ್ಕೊಂಡ್ರೆ ಅದು ಬರೀ ಕೊಡಗಿನಲ್ಲೆಲ್ಲ, ಕರ್ನಾಟಕದಲ್ಲೆಲ್ಲ, ಇಡೀ ದೇಶದಲ್ಲಿ ಅಥವಾ ಹೊರಗಡೆ ದೇಶಕ್ಕೂ ಹೋಗುತ್ತೆ. ಖಂಡಿತವಾಗ್ಲೂ ನಿಜ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ನಮ್ಮ ರೈತ ಬಾಂಧವರಿಗೆ ಏನಂದ್ರೆ, ಈ ಬೆಳೆ ಬಂದಾದ್ಮೇಲೆ ಅದನ್ನ ಸರಿಯಾದ ರೀತಿನಲ್ಲಿ ಅದನ್ನ ಕಟಾವು ಮಾಡಬೇಕು, ಸರಿಯಾದ ಒಂದು ಮೆಚುರಿಟಿ ಅದಕ್ಕಾಗಿರ್ಬೇಕು, ಆವಾಗ ಕಟಾವ್ ಮಾಡಬೇಕು. ಎಳೆಕಾಯಿ ಅಥವಾ ಕಾಯಿ ಹಂತದಲ್ಲಿ, ಯಾಕೆಂದ್ರೆ ಕಟಾವ್ ಮಾಡಿದ್ರೆ ಎಲ್ಲ ಒಂದೇ ಸಲ ಕಟಾವ್ ಮಾಡಿಬಿಡ್ತಾರೆ. ಅದು ನಾವು ಮಾರ್ಕೆಟ್ಗೆ ಹೋದಾಗ ಅಲ್ಲಿ ನಮ್ಗೆ ದುಡ್ಡು ಬಹಳ ಕಡಿಮೆ ಸೋ ಗ್ರೇಡೆಡ್ ಆಗಿರೋದಿಲ್ಲ. ಅದಕ್ಕೆ ನಾವು ಕಟಾವ್ ಮಾಡ್ಬೇಕಾದ್ರೆ ಸರಿಯಾಗಿ ಕಟಾವ್ ಆಗ್ಬೇಕು. ಸೊ ಅದನ್ನ ನಾವು ತಂದಾದ್ಮೇಲೆ ನಾವು ಯಾವಾಗ್ಲೂ ಬಾಕ್ಸಸ್ ಗಳನ್ನ ಉಪಯೋಗಿಸ್ಬೇಕು, ಚೀಲದಲ್ಲಿ ತುಂಬಾರ್ದು. ಅದಾದ ಮೇಲೆ ನಾವು ಹಣ್ಣುಗಳನ್ನ ನೀಟಾಗಿ ಒಂದ್ಸಲ ಬಟ್ಟೆನಲ್ಲಿ ಒರೆಸಿ ಅದನ್ನ ಕ್ರೇಟ್ಸ್ ಅಲ್ಲಿ ಹಾಕಿ ಅದನ್ನ ನಂತರ ಮಾರುಕಟ್ಟೆಗೆ ಕೊಡೋ ಅಂತ ವ್ಯವಸ್ಥೆ ಮಾಡ್ಕೋಬೇಕು. ಈಗಾಗಲೇ ಅಂತ ವ್ಯವಸ್ಥೆ ಅಡಿಯಲ್ಲಿ ಪುತ್ತರಿ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್, ಇದು ಒಂದು ರೈತರೇ ಮಾಡಿಕೊಂಡಂತಹ ಒಂದು ಸಂಸ್ಥೆ. ಇದು ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸದ್ಯಕ್ಕೆ ಇದೆ, ನಬಾರ್ಡ್ ಪ್ರಾಯೋಜಕತ್ವದಲ್ಲಿ. ಇವರು ಏನ್ ಮಾಡಿದ್ದಾರೆ ಅಂದ್ರೆ, ಹೊರಗಡೆ ಮಾರ್ಕೆಟ್ನಲ್ಲಿ ಯಾವಾಗ 10-15 ರೂಪಾಯಿ ಒಂದು ಕಿಲೋ ಆಗಿತ್ತು, ಇದನ್ನ ಗಮನಿಸಿ ಇದನ್ನ ಯಾಕೆ ನಾವು ಸಂಗ್ರಹಣೆ ಮಾಡಿಕೊಂಡು ಅದನ್ನ ನೀಟಾಗಿ ಗ್ರೇಡಿಂಗ್ ಮಾಡಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ಹೊರಗಡೆ ಮಾರುಕಟ್ಟೆಗೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ಮಾಡಿದ್ರು. ಮೊದಲ ಪ್ರಯತ್ನದಲ್ಲಿ ನಮ್ಮ ರೈತರಿಗೆ ಕೆಜಿಗೆ 40 ರೂಪಾಯಿ ಕೊಟ್ರು. ಅಂದು ಅವತ್ತು 15-20 ರೂಪಾಯಿ ಇತ್ತು. 40 ರೂಪಾಯಿ ನೋಡಿ, ಒಂದೇ ಒಂದು ಚಿಕ್ಕ ಒಂದು ಮಾರ್ಪಾಡಿನಿಂದ ಎಷ್ಟು ಒಂದು ಆರ್ಥಿಕ ಸಬಲತೆಯನ್ನು ಪಡಿಬಹುದು. ಸೊ ಅದಕ್ಕೆ ಇಂಥ ಸಂಸ್ಥೆಗಳಿಗೆ ನಾವು ಒತ್ತು ಕೊಟ್ಕೊಂಡು ರೈತರು ಅದ್ರ ಜೊತೆ ಸೇರ್ಕೊಂಡು ಮಾರುಕಟ್ಟೆ ಒಟ್ಟಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ನಿಜ, ಬೀಜದಿಂದ ಸಸ್ಯನ ಬೆಳೆಸ್ಕೊಳ್ಬಹುದಲ್ವಾ? ಬೀಜದಿಂದನೂ ಕೂಡ ಮಾಡ್ಕೋಬಹುದು. ಇತ್ತೀಚಿನ ದಿನಗಳಲ್ಲಿ ಕಸಿ ಗಿಡಗಳನ್ನು ಮಾಡ್ತಾ ಇದ್ದಾರೆ, ಅಷ್ಟು ಸಂಖ್ಯೆಯಲ್ಲಿ ದೊರಕ್ತಾ ಇಲ್ಲ. ಬೀಜಗಳಿಂದ ಮಾಡಿದ್ರು ಕೂಡ ಏನು ತಪ್ಪೇನಿಲ್ಲ, ಯಾಕೆಂದ್ರೆ ಆ ಬೀಜ ಮಾರ್ಪಾಡೇ ಆ ರೀತಿ ಇರುತ್ತೆ. ಅದರಲ್ಲಿ ಹೆಚ್ಚು ಬ್ರಾಂಚಸ್ ಜರ್ಮಿನೇಟ್ ಆಗ್ಬೇಕಾದ್ರೆ ಎರಡು ಮೂರು ಬರ್ತವೆ. ಸೊ ಎರಡು ಮೂರನಲ್ಲಿ ಎರಡಂತೂ ಗ್ಯಾರಂಟಿ ನಮಗೆ. ನಾವೇನು ವೆಜಿಟೇಟಿವ್ಲಿ ಪ್ರೊಪಗೇಟೆಡ್ ಮಟೀರಿಯಲ್ ಅಂತ ಹೇಳ್ತೀವಿ, ತಾಯಿ ಗುಣವನ್ನ ಹೊಂದಿರುತ್ತೆ. ಅಂತ ಬದಲಾವಣೆಯನ್ನು ಬೇರೆ ಬೆಳೆಗಳಲ್ಲಿ ಗಮನಿಸಿದಾಗ ಇರೋದಿಲ್ಲ. ಸೊ ಅದರಿಂದ ನಮ್ಮ ಮನೆಯ ಮಟ್ಟದಲ್ಲಿ ನಾವು ಬೀಜದಿಂದನೇ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ವರ್ಷಕ್ಕೆ ಎಷ್ಟು ಸಾರಿ ಹಣ್ಣು ಕೊಡುತ್ತೆ? ವರ್ಷಕ್ಕೆ ಮುಖ್ಯ ಬೆಳೆಯಾಗಿ ನಮಗೆ ಮಳೆಗಾಲದಲ್ಲಿ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಆ ಒಂದು ಸಮಯದಲ್ಲಿ ಬೆಳೆ ಸಿಗುತ್ತೆ. ಅದಾದ ನಂತರ ನಮಗೆ ಮತ್ತೆ ಮಾರ್ಚ್ ಏಪ್ರಿಲ್ ಈ ಸಂದರ್ಭದಲ್ಲೂ ಕೂಡ ನಮಗೆ ಸಿಗುತ್ತೆ. ಯಾವಾಗ್ಲೂ ನಾವು ಸಾಮಾನ್ಯವಾಗಿ ಏಪ್ರಿಲ್ ಮೇ ನಲ್ಲಿ ಹೂವಾದ್ರೆ ಅಂತ ಬೆಳೆ ಸಿಗೋದು ನಮಗೆ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ. ಅದೇ ರೀತಿ ಇನ್ನೊಮ್ಮೆ ಹೂವಾಗುತ್ತೆ, ಅದು ನವೆಂಬರ್ ಡಿಸೆಂಬರ್ ನಲ್ಲಿ ಹೂವಾಗಿ ನಮಗೆ ಮೇ ಜೂನ್ ಆ ಸಂದರ್ಭದಲ್ಲಿ ಹಣ್ಣಾಗುತ್ತೆ. ಅಂದ್ರೆ ಒಂದು ಹೂವಾಗಿ ಅದು ಹಣ್ಣಾಗ್ಲಿಕ್ಕೆ 90-120 ದಿವಸಗಳು ತಗೊಳ್ಳುತ್ತೆ. ಆದ್ರಿಂದ ಇದು ವರ್ಷಕ್ಕೆ ಎರಡು ಬೆಳೆನೂ ಕೂಡ ಸಿಗುತ್ತೆ. ಒಂದು ಬೆಳೆ ಮುಖ್ಯವಾದ್ರೂ ಕೂಡ ಇನ್ನೊಂದು ಉಪ ಬೆಳೆ ಆಗುತ್ತೆ. ಜೊತೆಗೆ ನಾವೇನಾದ್ರೂ ಒಂದ್ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಬೆಳೆ ಮಾಡಿದ್ದೇ ಆದಲ್ಲಿ ಎರಡು ಬೆಳೆನೂ ಕೂಡ ಪಡ್ಕೋಬಹುದು. ಒಳ್ಳೆ ಎರಡು ಬೆಳೆಗಳು ಸಿಗ್ತವ? ಖಂಡಿತವಾಗಿ. ಒಂದು ಕಡಿಮೆ ಒಂದು ಹೆಚ್ಚು ಅನ್ನೋದೇನಿಲ್ಲ ಅಲ್ವಾ? ಹೌದು. ಅಂದ್ರೆ ಅದಕ್ಕೆ ಮಣ್ಣಿನ ಫಲವತ್ತತೆಯನ್ನ ಸುಧಾರಣೆ ಮಾಡಿಕೊಂಡು ನೀರು ನಿಂತ್ಕೊಳ್ಳದಾಗೆ ನೋಡ್ಕೊಳ್ಳೋದು, ಮತ್ತೆ ಅದಕ್ಕೆ ಆದಂತಹ ಸಾವಯವ ಗೊಬ್ಬರಗಳನ್ನ ಸೇರಿಸ್ತಕ್ಕಂಥದ್ದು, ಕೊಟ್ಟಿಗೆ ಗೊಬ್ಬರಗಳನ್ನ ಕೊಡ್ತಕ್ಕಂಥದ್ದು, ವರ್ಮಿಕಾಂಪೋಸ್ಟ್ ಕೊಡ್ತಕ್ಕಂಥದ್ದು, ಸುಣ್ಣವನ್ನ ನೀಡ್ತಕ್ಕಂಥದ್ದು, ಹೀಗೆ ವೈಜ್ಞಾನಿಕನ್ನ ಸೇರಿಸಬೇಕಾಗುತ್ತೆ. ಹೌದು ಹೌದು, ನಿಜ. ಕೊಡಗು ಜಿಲ್ಲೆಯಲ್ಲಿ ಎಷ್ಟು ಪ್ರದೇಶ ಇರಬಹುದು ಅಥವಾ ಎಷ್ಟು ಮರಗಳು ಇರಬಹುದು ಅಂತ ಏನಾದರೂ ಅಂದಾಜು ಮಾಡಿದ್ರೆ? ಒಂದು ಅಂದಾಜು ನಾನು ಈ ರೀತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು ತೋಟಗಳಿದೆ, ಎಲ್ಲರಿಗೂ ಕೂಡ ಕಾಫಿ ಬೆಳೆ ಇದೆ. ಒಂದು ತೋಟದಲ್ಲಿ ಕನಿಷ್ಠ ಒಂದು 50 ಮರಗಳಂತೂ ನಾವು ಅಂದಾಜು ಇಟ್ಕೋಬಹುದು. ಆ ರೀತಿ ನಾವು ಲೆಕ್ಕ ಹಾಕೊಂಡು ಹೋದ್ರೆ ಒಂದು ಸಂಖ್ಯೆ ಸಿಗುತ್ತೆ. ಬಟ್ ಇಂತ ಒಂದು ಕೆಲಸ ಇಲ್ಲಿವರೆಗೂ ನಡೀಲಿಲ್ಲ. ಸಾಲದು. ಕಾಫಿ ತೋಟದಲ್ಲಿ ಇದನ್ನ ಬೆಳೆಯೋದ್ರಿಂದ ಕಾಫಿಗೆ ಅನುಕೂಲ ಅನಾನುಕೂಲ? ಈ ಮರದಿಂದ ಅನಾನುಕೂಲ ಏನಿಲ್ಲ, ಅನುಕೂಲನೇ ಜಾಸ್ತಿ. ಯಾಕೆಂದ್ರೆ ಇದು ನೆರಳು ಕೂಡ ನೀಡುತ್ತೆ, ಹಣ್ಣು ಕೂಡ ನೀಡುತ್ತೆ. ಎಲೆನ ಉದುರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡುತ್ತೆ. ಹೆಚ್ಚಿಗೆ ಮಾಡುತ್ತೆ. ಮತ್ತೆ ಕಾಫಿಗೆ ಕೆಲಸ ಮಾಡುವಾಗ ಇದಕ್ಕೂ ಅನ್ವಯ ಆದಂಗೆ ಆಗುತ್ತೆ. ಖಂಡಿತವಾಗಿ ಅಲ್ವಾ? ಹೌದು. ಒಂದೊಂದು ಮರ ಎಷ್ಟು ಹಣ್ಣುಗಳನ್ನ ಕಾಯಿಗಳನ್ನ ಕೊಡಬಹುದು ವರ್ಷಕ್ಕೆ? ವಾರ್ಷಿಕವಾಗಿ ಒಂದು 10-15 ವರ್ಷದ ಮರಗಳು ಅಂತ ಹೇಳಿದ್ರೆ ಸುಮಾರು ಕಡಿಮೆ ಅಂದ್ರೆ ಒಂದ್ 300 ಹಣ್ಣು ಸಿಗುತ್ತೆ, ಜಾಸ್ತಿ ಅಂತ ಹೇಳಿದ್ರೆ 600-700 ಹಣ್ಣುವರೆಗೂ ಕೂಡ ಸಿಗುತ್ತೆ. 3-4-5 ಒಂದ್ ಕೆಜಿ ತೂಕ ಬಂದ್ಬಿಡುತ್ತೆ. ಬರುತ್ತೆ. ಹಾಗಾಗಿ ನೀವು ಹೇಳಿದಾಗೆ ಒಂದೊಂದು ಮರ 3,000-5,000 ವರೆಗೂ ಕೂಡ ದುಡ್ಡನ್ನ ತರ್ತಕ್ಕಂಥದ್ದು ಸಂದರ್ಭ ಕೂಡ ಉಂಟು. ನೋಡಿ, ಬಹಳ ಸುಲಭವಾಗಿ ಬರುವ ಈ ಬೆಣ್ಣೆ ಹಣ್ಣನ್ನ ಕೊಡಗು ಜಿಲ್ಲೆಯಲ್ಲಿ ಪಕ್ಕದ ಜಿಲ್ಲೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕು, ಬೇಲೂರು ತಾಲೂಕು, ಇನ್ನು ತಾವ್ ಹೇಳಿದಂಗೆ ಮೈಸೂರು ಜಿಲ್ಲೆಯ ಒಳ್ಳೆ ಪ್ರದೇಶಗಳು ಇದಕ್ಕೆ ಬಳಕೆ ಆದ್ರೆ ಒಳ್ಳೇದು. ಆರ್ಥಿಕವಾಗಿ ಅಲ್ದಲೇ ಇನ್ನು ಬೇರೆ ಬೇರೆ ದೃಷ್ಟಿಯಲ್ಲಿ ಇದರಿಂದ ಪ್ರಯೋಜನಗಳು ಆದೇ ಆಗ್ತವೆ. ಈ ನಿಟ್ಟಿನಲ್ಲಿ ಸಂಶೋಧನೆಗಳು ಏನೇನಾಗಿದಾವೆ ಅಂತ ಹೇಳ್ಬೋದಾ ಸೂಕ್ಷ್ಮವಾಗಿ? ಸಂಶೋಧನೆಗಳ ಬಗ್ಗೆ ಈಗಾಗಲೇ ಸುಮಾರು ಒಂದು 40-60 ವಿವಿಧ ತರಹದ ಬಟರ್ ಫ್ರೂಟ್ಸ್ ಮರಗಳ ಬೇರೆ ಬೇರೆ ಸ್ಥಳಗಳಿಂದ ತಂದು ಸಂಗ್ರಹಣೆ ಮಾಡಿಕೊಂಡು ಕೇಂದ್ರೀಯ ತೋಟಗಾರಿಕಾ ಪ್ರಯೋಗ ಕೇಂದ್ರ ಚಟ್ಟಳ್ಳಿಯಲ್ಲಿರ್ತಕ್ಕಂಥದ್ದು ಈಗಾಗಲೇ ನೆಟ್ಟು ಅವು 15-20 ವರ್ಷ ಆಗಿದೆ. ಅದರಿಂದ ತಳಿಗಳನ್ನ ನಮ್ಮ ಪ್ರದೇಶಕ್ಕೆ ಸೂಕ್ತವಾದಂತ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು 3-4 ತುಂಬಾ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದೆ. ಇನ್ನೇನು ಕೆಲವೇ ವರ್ಷಗಳಲ್ಲಿ ನಮ್ಮ ಕೊಡಗಿನಲ್ಲೇ ಒಂದು ಹೊಸ ತಳಿ ಬರುತ್ತೆ ಅಂತ ಹೇಳಲಿಕ್ಕೆ ನಾನು. ಸಂತೋಷ ಆಯ್ತು ಪ್ರಭಾಕರ್ ಅವರೇ. ಬಟರ್ ಫ್ರೂಟ್, ಬೆಣ್ಣೆ ಹಣ್ಣು, ಇಲ್ಲಿ ಪ್ರಸ್ತಾಪವಾದ ವಿಚಾರಗಳು ಹಾಗೆ ಬೆಣ್ಣೆ ಅಂತಿವೆ. ರೈತರು ಅರ್ಥಪೂರ್ಣವಾಗಿ ವಿಚಾರಗಳನ್ನ ಸ್ವೀಕರಿಸಿಕೊಂಡ್ರೆ ಆರ್ಥಿಕವಾಗಿಯೂ ಚೆನ್ನಾಗಿರ್ತಾರೆ, ಮತ್ತೆ ಅದು ಬೇರೆ ಬೇರೆ ರೀತಿಯಲ್ಲಿಯೂ ಅನುಕೂಲಕ್ಕೆ ಬರುತ್ತೆ. ಹೌದು, ಖಂಡಿತ. ಈ ಒಂದು ಹಿನ್ನೆಲೆಯಲ್ಲಿ ಗುಣಿಕೊಪ್ಪಲಿನ ಕೃಷಿ ವಿಜ್ಞಾನ ಕೇಂದ್ರ ಹಾಗೆ ಚಟ್ಟಳ್ಳಿಯ ಸಂಶೋಧನಾ ಕೇಂದ್ರವನ್ನು ಸಂಪರ್ಕಿಸಿ ವಿಚಾರಗಳನ್ನ ಪಡ್ಕೊಳ್ಬಹುದು, ಸಸ್ಯಗಳ ಲಭ್ಯತೆ ಬಗ್ಗೆನೂ ವಿಚಾರಿಸಿಕೊಳ್ಬಹುದು. ನಿಮ್ಮ ಸಂಖ್ಯೆನ ಹೇಳಿ ಪ್ರಭಾಕರ್ ಅವರೇ ಮಾತಾಡಲಿ. ಈ ಒಂದು ಬೆಳೆ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಅಥವಾ ತರಬೇತಿ ಯಾವುದೇ ಕ್ಷಣದಲ್ಲೂ ಕೂಡ ನೀವು ನಮ್ಮ ಕೇಂದ್ರಕ್ಕೆ ಭೇಟಿ ಮಾಡಿ ಪಡ್ಕೋಬಹುದು. ನನ್ನ ಒಂದು ಮೊಬೈಲ್ ಸಂಖ್ಯೆ 7-2-7-2-5-9-5-9-2-4-0 2903 2993 2993. ಶ್ರೋತೃಗಳ, ಇದುವರೆಗೆ ಬೆಣ್ಣೆ ಹಣ್ಣಿನ ಕೃಷಿಗೆ ಸಂಬಂಧಿಸಿದಂತೆ ಕೆಲವು ಉಪಯುಕ್ತ ವಿಚಾರಗಳನ್ನು ಆಲಿಸಿಕೊಂಡ್ರಲ್ವಾ? ನಿಮ್ಮ ದಿನನಿತ್ಯದ ಬಳಕೆಗೆ, ವಿಶೇಷ ಸಂದರ್ಭದಲ್ಲಿ ಬಳಕೆ ಆಗಲಿಕ್ಕೆ ಬೆಣ್ಣೆ ಹಣ್ಣು ನೆರವಾಗ್ತದೆ. ಬಹಳ ಸ್ವಾಭಾವಿಕವಾಗಿ ಏನೇನು ವಿಷ ರಾಸಾಯನಿಕಗಳನ್ನು ಬಳಸ್ತಾನೆ ಬೆಳೆಯುವ ಈ ಬೆಣ್ಣೆ ಹಣ್ಣು ಆರೋಗ್ಯಕ್ಕೂ ಅನುಕೂಲಕರ. ಬೆಣ್ಣೆ ಹಣ್ಣಿನ ವಿಚಾರಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದವರು ವಿರಾಜಪೇಟೆ ತಾಲೂಕು ಗೋಣಿಕೊಪ್ಪಲಿನ ಕೃಷಿ ವಿಜ್ಞಾನ ಕೇಂದ್ರದ ಬಿ ಪ್ರಭಾಕರ್ ಅವರು. ತಮಗೆ ಧನ್ಯವಾದಗಳು. ನಮಸ್ಕಾರ ಪ್ರಭಾಕರ್ ಅವರೇ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೆಲವರೇ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ಡಾಕ್ಟರ್ ವಿಜಯ್ ಅಂಗಡಿ, ಹಾಡಿದ್ದಾರೆ ಚಂದ್ರಕಲಾ. सपना है हमारा 2022 जब आजादी के 75 साल हो तब मेरे देश के गरीब से गरीब का अपना घर हो। सन्मान्य प्रधानमंत्री ಅವರ ಇದೇ ಸಂಕಲ್ಪ ಮತ್ತು ದೂರದೃಷ್ಟಿಯನ್ನು ಪೂರೈಸುವ ನಿಟ್ಟಿನಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್ 1 ಕೋಟಿ ನಿವಾಸಿಗಳಿಗೆ ಸ್ವೀಕೃತಿ ಪ್ರದಾನ ಮಾಡಿ ಒಂದು ಮಹತ್ವಪೂರ್ಣ ಘಟ್ಟವನ್ನು ತಲುಪಿ ಯಶಸ್ಸಿನ ಮನ್ನಣೆಯನ್ನು ರಾಜ್ಯಗಳು ಮತ್ತು ಮುಖ್ಯವಾಗಿ ಸ್ವಂತ ಮನೆಯ ಕನಸನ್ನು ನನಸಾಗಿಸಲು ಈ ವಿಕಾಸ ಯಾತ್ರೆಯಲ್ಲಿ ಸಕ್ರಿಯವಾಗಿ ಭಾಗಿಯಾದ ಯೋಜನೆಯ ಫಲಾನುಭವಿಗಳಿಗೆ ಸಲ್ಲಿಸುತ್ತದೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಶಹರಿ ಕನಸನ್ನು ನನಸಾಗಿಸುತ್ತ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ರಸ್ತೆ ಸುರಕ್ಷತಾ ಸಭೆ ಮಡಿಕೇರಿ ಪ್ಯಾಟೆನ ಹೊರವಲಯದಲ್ಲಿರುವ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಇತ್ತೀಚೆಗೆ ನಡೆದು ಸಭೆಯ ಸುರುಳಿ ಮಾತಾಡಿದ ಜಿಲ್ಲಾಧಿಕಾರಿಯವರು ರಸ್ತೆ ಸುರಕ್ಷತೆಗೆ ಸಂಬಂಧಿಸಿದಂತೆ ಜಾಸ್ತಿ ತಿಳುವಳಿಕೆ ಮೂಡಿಸಿದರೊಟ್ಟಿಗೆ ಅಗತ್ಯ ಇರುವ ಕಡೆ ರಸ್ತೆ ಸುರಕ್ಷತಾ ಮಾಹಿತಿ ಫಲಕನ ಅಳವಡಿಸುವಂತೆ ಅವು ಸಲಹೆನೆ ಮಾಡಿದ್ರು. ರಸ್ತೆ ಸುರಕ್ಷತೆಗೆ ಸಂಬಂಧಿಸಿದಂತೆ ಪೊಲೀಸ್ ಹಂಗೆ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗ ಜಂಟಿಯಾಗಿ ಕೆಲಸ ಮಾಡಕುತ್ತನ್ನು ಹೇಳಿದ್ರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕುಡುಕುಟಲಿ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮನ ಸರಳಾಗಿ ಹಂಗೆ ಸಾಂಕೇತಿಕ ಆಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಚೇರಿಯಲ್ಲಿ ಆಚರಿಸಲಾಯಿತು. ಸಹಕಾರ ಭಾರತಿ ರಾಜ್ಯ ಕಾರ್ಯಕಾರಿಣಿ 17 ಬಾಗಲಕೋಟೆಯಲ್ಲಿ ನಡೆದು ಈ ಸಭೆಯಲ್ಲಿ ಸಹಕಾರ ಭಾರತೀಯ ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ಸಜ್ಜನವು ಎನ್ಎ ರವಿ ಬಸಪ್ಪ ಅವರನ್ನ ಸಹಕಾರ ಭಾರತೀಯ ರಾಜ್ಯ ಉಪಾಧ್ಯಕ್ಷರಾಗಿ ಘೋಷಣೆ ಮಾಡಿದರು. ಚೆಟ್ಟಳಿನ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ಇತ್ತೀಚೆಗೆ ಕೊಡಗು ಪ್ರದೇಶದ ರೈತರಿಗೆ ಪೌಷ್ಟಿಕಾಂಶದ ಕೈತೋಟ ಕ್ಷೇತ್ರ ಪ್ರಾತ್ಯಕ್ಷತೆ ನಡೆದು ಇದರಲ್ಲಿ IIAHR ಅಭಿವೃದ್ಧಿಪಡಿಸಿದ 30 ಜಾಸ್ತಿ ತರಕಾರಿ ತಳಿಗಳನ್ನು ಪ್ರದರ್ಶಿಸಲಾಯಿತು. ಮುಖ್ಯವಾಗಿ ತರಕಾರಿಗ ಟೊಮೆಟೊ, ಕುಂಬಳ, ಮಡಗಲಕಾಯಿ, ಬದನೆ ಸೇರಿದಂತೆ 25 ಜಾಸ್ತಿ ಹಣ್ಣುಗಳ ತಳಿಗಳನ್ನು ಸಹ ಪ್ರದರ್ಶಿಸಲಾಯಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಸಮೃದ್ಧಿ ಅರೆಭಾಷಿಕ ಗೌಡ ಬಾಂಧವ ಸಮಿತಿ ಕೈಕೇರಿ ಗೋಣಿಕೊಪ್ಪ ಇಲ್ಲಿ ಅರೆಭಾಷೆ ಸಂಸ್ಕೃತಿ ಶಿಬಿರ 25-27 ಪಡಿಕಲ್ 5 ಮನೆಯಲ್ಲಿ ನಡೆದಿದೆ. ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆನ 2022 ಸಾಲಿನಲ್ಲಿ 2 ದಿನಗಳ ರಸ್ತೆ ಸಂಚಾರ ಸಮೀಕ್ಷೆ 23 ಹೊತ್ತಾರೆ 6 25 ಹೊತ್ತಾರೆ 6 ನಡೆದಿದೆ. ರಸ್ತೆ ಸಂಚಾರ ಮಾಹಿತಿನ ನೋಡಿ ರಾಜ್ಯ ಮಟ್ಟದಲ್ಲಿ ರಸ್ತೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತಾದು ಇದರ ಉದ್ದೇಶ ಆಗುತ್ತು ತಿಳಿ ಇಲಾಖೆನ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರು ತಿಳಿಸಿದರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್, ಸಹಕಾರ ಇಲಾಖೆ ಇವರ ಕೂಡುಕೂಟಲಿ, ಜಿಲ್ಲೆನ ಪಟ್ಟಣ ಸಹಕಾರ ಬ್ಯಾಂಕ್, ಪಿಕಾರ್ಡ್ ಬ್ಯಾಂಕ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಎಪಿಎಂಸಿ ಪತ್ತಿನ ಹಂಗೆ ಮಾರಾಟ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿ ಹಂಗೆ ಆದಾಯ ತೆರಿಗೆ ಬಗ್ಗೆ ಶಿಕ್ಷಣ ಕಾರ್ಯಕ್ರಮ 25 ಹೊತ್ತಾರೆ 10 ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಬಾಡಲ್ಲಿ ನಡೆದಿದೆ. ಇದೇ ತಿಂಗಳ 27 ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ನಡೆದಿದೆ. 5 ಮಕ್ಕಳಿಗೆ ಪೋಲಿಯೋ ಹನಿ ನೀಡಲಾಗಿದೆ. ಹಂಗೆ 28 ಮಾರ್ಚ್ 1 ಗ್ರಾಮೀಣ ಪ್ರದೇಶದಲ್ಲಿ, ಹಂಗೆ 28 ಮಾರ್ಚ್ 1-2 ನಗರ ಪ್ರದೇಶದಲ್ಲಿ ಪೋಲಿಯೋ ಹನಿ ನೀಡಲಾಗಿದೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಸಹಕರಿಸುವಂತೆ ಜಿಲ್ಲಾಧಿಕಾರಿಯವರು ಸೂಚನೆ ನೀಡಿದರು. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆನ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ಕಡೆಯಿಂದ ಸಂಕಲ್ಪ ಯೋಜನೆಯಡಿಲಿ ಪ್ರತಿಭಾನ್ವಿತರಿಗೆ ಸಣ್ಣ ಉದ್ಯಮ ಶುರು ಮಾಡಿಕೆ ಬೇಕಾದ ಸರಿಯಾದ ಮಾರ್ಗದರ್ಶನ ಹಾಗೆ ಉತ್ತೇಜನ ಕಾರ್ಯಕ್ರಮನ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಮೈಸೂರಿನ ಸ್ಫೂರ್ತಿ ಪರ್ಫಾರ್ಮ್ ಸಲ್ಯೂಷನ್ ಕೂಡುಕೂಟದಲ್ಲಿ ಹಮ್ಮಿಕೊಂಡಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೆ ಇಷ್ಟೇರವು ಕೌಶಲ್ಯಾಭಿವೃದ್ಧಿ ಜಾಲತಾಣದ ಹೆಸರನ್ನು ನೋಂದಾಯಿಸಿಕೊಡಕು. ಸಾವಯವ ಸಿರಿ ಯೋಜನೆಯಡಿಲಿ ಜಿಲ್ಲಾ ಮಟ್ಟದಲ್ಲಿ ಕೆಲಸ ನಿರ್ವಹಿಸಿರುವ ನೋಂದಾಯಿತ ಸಾಮಾಜಿಕ ಸಂಸ್ಥೆಗಳ ಆಯ್ಕೆಗಾಗಿ ಅರ್ಜಿನ ಕರೆದಳು. ಜನರಿಗೆ ಆರೋಗ್ಯಕರ ಹಾಗೆ ರಾಸಾಯನಿಕ ಮುಕ್ತ ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳನ್ನು ದೊರಕಿಸಿಕೆ ರಾಜ್ಯದಲ್ಲಿ ಸಾವಯವ ಕೃಷಿನ ಉತ್ತೇಜಿಸುವ ನಿಟ್ಟಲ್ಲಿ ರಾಜ್ಯ ಸರ್ಕಾರ ಸಾವಯವ ಸಿರಿ ಯೋಜನೆಯ ಅನುಷ್ಠಾನಗೊಳಿಸಿಕೆ ಉದ್ದೇಶಿಸಲಾಗಿತ್ತು. ಹಾಗೆ ಜಿಲ್ಲಾ ಮಟ್ಟದಲ್ಲಿ ಯೋಜನೆಯನ್ನು ಅನುಷ್ಠಾನ ಮಾಡಿಕೆ ಸಾವಯವ ಕೃಷಿಯ ಉತ್ತೇಜನದಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇರುವ ನೋಂದಾಯಿತ ಸಾಮಾಜಿಕ ಸಂಸ್ಥೆಗಳಿಂದ ಅರ್ಜಿನ ಕರೆದಳು. ಆಸಕ್ತಿರವು ತಾರೀಕು 24ರೊಳಗೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಸಲ್ಲಿಸಕುತ್ತಳಿ. ಕೃಷಿ ನಿರ್ದೇಶಕಿ ಶಬಾನ ಎಂ ಶೇಖವ್ ತಿಳಿಸಳು. ಮಡಿಕೇರಿ ನಗರಸಭೆಗೆ ಸೇರಿದ ಕರ್ಣಂಗೇರಿ ಗ್ರಾಮಗಳಲ್ಲಿನ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಒಣತ್ಯಾಜ್ಯನ ಪ್ರತ್ಯೇಕಿಸಿ ಸಂಗ್ರಹಿಸಲಾಗಿದ್ದು ಈ ತ್ಯಾಜ್ಯ ವಿಲೇವಾರಿ ಮಾಡುವ ಸಂಬಂಧ ಹರಾಜು ಪ್ರಕಟಣೆಯನ್ನು ಹೊರಡಿಸಿದ್ದು ಆಸಕ್ತಿರವು ಜಾಗ ನೋಡಿ ಪ್ರತಿ ಕೆಜಿಗೆ ತಕಂಡಿಕೆ ಮುಚ್ಚಿದ ಲಕ್ಕೋಟದಲ್ಲಿ ತಾರೀಕು 28ರಂದು 9:45 ಗಂಟೆ ಒಳಗೆ ಕಚೇರಿನ ಆರೋಗ್ಯ ವಿಭಾಗದಲ್ಲಿ ತಮ್ಮ ದರಗಳನ್ನು ಸಲ್ಲಿಸುವಂಗೆ ನಗರಸಭಾ ಪೌರಾಯುಕ್ತರಾದ ಎಸ್ ವಿ ರಾಮದಾಸ್ ಅವರು ತಿಳಿಸಳು. ಮಡಿಕೇರಿ 66/11 ಕೆವಿ ವಿದ್ಯುತ್ ಉಪ ಕೇಂದ್ರದಿಂದ ಹೊರಹೋಗುವ ಭಾಗಮಂಡಲ ಮೇಕೇರಿ ಸಂಪಾಜೆ ಫೀಡರ್ಗಳಲ್ಲಿ ತುರ್ತು ನಿರ್ವಹಣೆ ಕೆಲಸ ಇರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ 9:40 ಗಂಟೆವರೆಗೆ ವಿದ್ಯುತ್ ಸರಬರಾಜನ ನಿಲ್ಲಿಸುವೆ. ಆದ್ದರಿಂದ ಚೇರಂಬಾಣೆ ಭಾಗಮಂಡಲ ಕಗ್ಗೋಡು ಹಾಕತ್ತೂರು ಬಿಳಿಗೇರಿ ಕಡಗದಾಳು 90 ಮನೆ ಮದೆನಾಡು ಸಂಪಾಜಿ ಕಲ್ಲುಗುಂಡಿ ಹಂಗೆ ಸುತ್ತಮುತ್ತಲ ವ್ಯಾಪ್ತಿನ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಯಾದೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಇಂಜಿನಿಯರ್ ಅವರು ತಿಳಿಸಳು. ಜಿಲ್ಲೆನ ಪೊನ್ನಂಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಾದ ಇ ಶ್ರಮ ನೋಂದಣಿ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಇಒ ಕೆಸಿ ಅಪ್ಪಣ್ಣಾವು ಇಂದು ಚಾಲನೆ ನೀಡಿ ಮಾತನಾಡಿ, ಇ ಶ್ರಮ ಯೋಜನೆ ಅಸಂಘಟಿತ ಕಾರ್ಮಿಕರಿಗೆ ಪೂರಕ ಆದ ಯೋಜನೆಯಾಗಿದ್ದು ಈ ಯೋಜನೆಯಿಂದ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಯನ್ನು ಪಡ್ಕೊಳಕ್ಕೆ, ಅಪಘಾತದಿಂದ ಸತ್ತು ಹೋದರೆ 2 ಲಕ್ಷ ಪರಿಹಾರನ ಪಡ್ಕೊಳಕ್ಕೆ, ಮನರೇಗಾ ಎಲ್ಲಾ ಕೂಲಿ ಕಾರ್ಮಿಕರು ಈ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಡಕ್ಕಂತ ಹೇಳ್ದು. ಮನರೇಗಾ ಯೋಜನೆಯಲ್ಲಿ ಮಾಹಿತಿ ಇರುವ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿ ನರೇಗಾ ಕೂಲಿ ಕಾರ್ಮಿಕರಿಗೆ ಇ ಶ್ರಮ ಕಾರ್ಡ್ಗಳನ್ನು ವಿತರಣೆ ಮಾಡಿದು. ಹಾಗೆ ತಾಲೂಕಿನ ಐಇಸಿ ಸಂಯೋಜಕರಾದ ನರೇಂದ್ರ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಮಾಹಿತಿ ನೀಡಿ 1 ವರ್ಷದ ಅವಧಿಗೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯ ಪ್ರಯೋಜನ ಪಡೆಯಕ್ಕೆ ನೋಂದಣಿ ಮಾಡಿಕೊಡಕ್ಕೆ 16ರಿಂದ 59 ವರ್ಷದ ಮಿತಿಯುಟ್ಟು, ಇಎಸ್ಐ ಪಿಎಫ್ ಸೌಲಭ್ಯ ಇಲ್ಲದೆ ಯಾವುದೇ ಕಾರ್ಮಿಕರು ನೋಂದಾಯಿಸಿಕೊಡಕ್ಕಂತ ಅವು ಮಾಹಿತಿನ ನೀಡಿದವು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ಕೇಳುಗರೆ, ಇನ್ನು ಮುಂದೆ ಕೆಲವು ಜಾಹೀರಾತುಗಳು. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಉತ್ತಮ ಗುಣಮಟ್ಟ, ದೀರ್ಘ ಬಾಳಿಕೆ ಮತ್ತು ನಂಬಿಕೆಯ ಬ್ಲೂ ವರ್ಲ್ಡ್ ಬ್ರ್ಯಾಂಡ್ನ ಎಲೆಕ್ಟ್ರಾನಿಕ್ ತೂಕದ ಯಂತ್ರ ಹಾಗೂ ಏರ್ಗನ್ ಕೋವಿಗಳ ಮದ್ದುಗುಂಡುಗಳಿಗಾಗಿ ಹೆಸರುವಾಸಿಯಾದ ತಮ್ಮದೇ ಮಳಿಗೆ ಮೆಸರ್ಸ್ ಮೋಹನ್ ಭಂಡಾರ, ಕಾವೇರಿ ಕಾಂಪ್ಲೆಕ್ಸ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 9449475687. ಮಾಲೀಕರು ಆಪರ್ ಅಂಡ ಪಿ ಮೋಹನ್. ಹಲವು ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್, ಸೆರಾಮಿಕ್ ಟೈಲ್ಸ್, ವೆಟ್ರಿಫೈಡ್ ಟೈಲ್ಸ್, ಜಿವಿಟಿ ವೆಟ್ರಿಫೈಡ್ ಟೈಲ್ಸ್, ಕರ್ನಲ್ ಮ್ಯಾಟ್ರೆಸ್, ಸೆರಾ ಅಂಡ್ ಹಿಂಡ್ವೇರ್ ಸ್ಯಾನಿಟರಿ, ಎಸ್ಎಸ್ ಬಾತ್ ಫಿಟ್ಟಿಂಗ್ಸ್, ಶಿಂಗಲ್ಸ್, ಮಾಡ್ಯುಲರ್ ಕಿಚನ್, ಟ್ರಾನ್ಸಿಯಲ್ಲಿ ಹೋಲ್ಸೇಲ್ ರೇಟ್ನಲ್ಲಿ ಲಭ್ಯ. ಸಮಯ ಹಾಗೂ ಹಣ ಉಳಿತಾಯ ಮಾಡಿ ನಿಮ್ಮ ಹತ್ತಿರದಲ್ಲೇ ಖರೀದಿಸಿ. ಟ್ರಾನ್ಸಿ, ಪೊನಂಬೆಟ್ ರೋಡ್, ಗೋಣಿಗುಪ್ಪಲ್. ಕೊಡಗಿನಾದ್ಯಂತ ನಿಮ್ಮ ಯಾವುದೇ ಉದ್ದೇಶದ ಮಣ್ಣಿನ ಕೆಲಸಗಳಿಗಾಗಿ ಅತ್ಯಾಧುನಿಕ ಜೆಸಿಬಿ ಮತ್ತು ವಿವಿಧ ಮಾದರಿಯ ಹಿಟಾಚಿಗಳಿಗಾಗಿ ಸಂಪರ್ಕಿಸಿ ಕಮಟೆ ಈಶ್ವರ ಅರ್ಥ್ ಮೂವರ್ಸ್ ಮಾಯಮುಡಿ. ಕಾಲ್ ಆಪಟಿ ರಾಯಪ್ಪ 9611870813. ಮಕ್ಕಂದೂರು ಗ್ರಾಮ ಪಂಚಾಯತಿ ಒಳಪಟ್ಟ ಮಕ್ಕಂದೂರು ಮುಕ್ಕೋಡ್ಲು ಗ್ರಾಮಗಳ ಗ್ರಾಮ ಸಭೆ ಇದೇ 22ರಂದು ನಾಳೆ ಮಂಗಳವಾರ ಪೂರ್ವಾಹ್ನ 11 ಗಂಟೆಗೆ ಮಕ್ಕಂದೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಕನ್ನಿಕಂಡ ಶ್ಯಾಮ್ ಸುಬ್ಬಯ್ಯ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಉಪಸ್ಥಿತಿಯಲ್ಲಿ ನಡೆದಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಮಕ್ಕಂದೂರು ಪಂಚಾಯತಿ ಪ್ರಕಟಣೆ ಕೋರಿದೆ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕಾದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ಕಣ್ಣಂಗಾಲ ಗ್ರಾಮತ್ರ ಅಪ್ಪಣರಂಡ ಅರ್ಜುನ ಬೇಬಿ ಇಂದು ಮಾಡಪಟ್ಟಿತ್ತು. ಅಂಬತ್ತಂಜಿ ಬಯತ್ರ ಅಪ್ಪಣರಂಡ ಅರ್ಜುನ ಬೇಬಿ ಐಂಡ ಆಕಿರಿ ಕಾರ್ಯ ನಾಳೆ ಮಜನತ್ರ ಮೀದ ಕಣ್ಣಂಗಾಲಲ್ಲಿ ನಡಪ. ಮಡಿಕೇರಿ ತಾಲೂಕು ಅರವತ್ತೊಕ್ಕಲು ಗ್ರಾಮದ ಗೋವಿಂದ ಮನೆಮನೆ ದಿವಂಗತ ಕುಂಯಪ್ಪನವರ ಮಗ ಜಿಕೆ ಬೋಪಯ್ಯ ಅವರು ದಿನಾಂಕ 20ರಂದು ನಿಧನರಾಗಿದ್ದಾರೆ. 60 ವರ್ಷ ಪ್ರಾಯದ ಗೋವಿಂದ ಮನೆಮನೆ ಕೆ ಬೋಪಯ್ಯ ಅವರ ಮೃತದೇಹವನ್ನು ನಾಳೆ ಮೃತರ ಸ್ವಗೃಹದಲ್ಲಿ ಇರಿಸಲಾಗುವುದು. ಬೆಳಗ್ಗೆ 10 ಗಂಟೆಯ ನಂತರ ಐನ್ ಮನೆಯಲ್ಲಿ ದಫನ ಕಾರ್ಯ ನಡೆಯಲಿದೆ. 1ನೇ ಮೊಣ್ಣಂಗಿರಿ ಗ್ರಾಮದ ಕುಟ್ಟಣ ಮಣಿಯನ ದಿವಂಗತ ಈರಪ್ಪ ಅವರ ಪತ್ನಿ ವೆಂಕಮ್ಮ ಅವರು ಇಂದು ನಿಧನರಾದರು. 91 ವರ್ಷ ಪ್ರಾಯದ ಕುಟ್ಟಣ ಮಣಿಯನ ವೆಂಕಮ್ಮ ತವರು ಮನೆ ಜೋಡುಪಾಲ ಗ್ರಾಮದ ನಂಗಾರು. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳು ಮಳುವಂಡ ಗಾಯನರಿ ದಿನೇಶ್. ಸುದೀರ್ಘ ವಿವರ. ರಸ್ತೆ ಸುರಕ್ಷತಾ ಸಭೆ ಮಡಿಕೇರಿ ವಲಯ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಬಿಸಿ ಸತೀಶ್ ಐಂಡ ಕೊರವು ಕಾರ್ಯಕ್ರಮ ನಡೆದಿತ್ತು. ಸಭೆಯಲ್ಲಿ ಕೂಡಿಯಾಡಿತು ತಕ್ಕ ಪಂದ ಜಿಲ್ಲಾಧಿಕಾರಿ ರಸ್ತೆ ಸುರಕ್ಷತೆ ರಮೀದ ಪೊಲೀಸ್ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಅಧಿಕಾರಿಯ ಅರ ಮೇನ ತಿಟ್ಟಿತು ಕಾರ್ಯನಿಸೊಂಡು ಅಗತ್ಯ ಉಳ್ಳಲಿ ರಸ್ತೆ ಸುರಕ್ಷತೆಗೆ ಅರ ಒತ್ತು ಕೊಡ್ಕೊಂಡು ಅಣಚಿ ಅಲ್ಲನೇ ಅವಶ್ಯ ಉಳ್ಳ ಜಾಗದಲ್ಲಿ ಸೂಚನಾ ಫಲಕತ್ರ ಕೂಟಕ್ಕೆ ಸಿಸಿಟಿವಿ ಅಳವಡಿಕೆ ಮಾಡೋಣ ಸಲಹೆ ಕೊಡ್ತಿತ್ತು. ಜಿಲ್ಲೆಯಲ್ಲಿ ಗ್ರಾಮ ವಾಸ್ತವ್ಯ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಂಚಾರಕ್ಕೆ ಸಾರ್ವಜನಿಕಂಗ ಮನವಿ ಮಾಡ್ಯವ. ಅದಂಗಾಯಿತೆ ಸಾರ್ವಜನಿಕಂಗಕ್ಕೆ ಎದೇ ತರ ತೊಂದರೆ ಆಕತನಿಗೆ ಕರ್ತವ್ಯ ನೀಸುವ ಅವಶ್ಯ ಉಂಡು ಅಣಚಿ ಸಭೆಯಲ್ಲಿ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಅನನ್ಯ ಮುಖ್ಯಪಟ್ಟವು ಹಾಜರಿಂಜತ್ತು. ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾದೇಶಿಕ ಕೇಂದ್ರದಲ್ಲಿ ಕೊಡಗು ಜಿಲ್ಲೆಯ ರೈತಾಂಗಕ್ಕೆ ಪೌಷ್ಟಿಕಾಂಶ ಕೈತೋಟ ಕ್ಷೇತ್ರ ಪ್ರಾತ್ಯಕ್ಷತೆ ಕಾರ್ಯಕ್ರಮ ನಡೆದಿತ್ತು. ಐಎಎಚ್ಆರ್ ಅಭಿವೃದ್ಧಿ ಪಡೆದಿನ 30 ಅರ ತಳಿರ ತರಕಾರಿ ಅನ್ನನೆ 25 ಅರ ಪಣ್ಣರ ತಳಿನ ಪ್ರದರ್ಶನಕ್ಕೆ ಬೆಚ್ಚತ್ತು. ಜಿಲ್ಲೆಯ ಪೊನ್ನಂಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಾದ ಇ ಶ್ರಮ ನೋಂದಾವಣೆ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯತ್ ಇಒ ಕೆಸಿ ಅಪ್ಪಣ್ಣಾವು ಇಂದು ಚಾಲನೆ ಕೊಡುತ್ತಿತ್ತು. ಇ ಶ್ರಮ ಯೋಜನೆ ಅಸಂಘಟಿತ ಕಾರ್ಮಿಕರಿಗೆ ಉಳ್ಳ ಯೋಜನೆಯಾಯಿತುಂಡು. ಈ ಯೋಜನೆ ನಿಜ ಸರ್ಕಾರದ ಸಾಮಾಜಿಕ ಭದ್ರತೆಯನ್ನು ಪಡೆದವಲ್ಲು ಅವು ಅಣಚಿ ಕಾರ್ಯಕ್ರಮದಲ್ಲಿ ಮನರೇಗಾ ಯೋಜನೆಯ ಮಾಹಿತಿ ಉಳ್ಳ ಪೋಸ್ಟರ್ನ ಬಳಿಪಡಿಸಿ ಅಂದನೆ ನರೇಗಾ ಕೂಲಿ ಕಾರ್ಮಿಕರಿಗೆ ಈ ಶ್ರಮ ಕಾರ್ಡ್ನ ಕೊಡ್ತತ್ತು. ಕರ್ನಾಟಕ ರಾಜ್ಯ ಸರ್ಕಾರ ಮಹಾಮಂಡಲ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಹಕಾರ ಇಲಾಖೆಯ ಆಜ್ಞೆಯಲ್ಲಿ ಜಿಲ್ಲೆಯ ಪಟ್ಟಣ ಸಹಕಾರ ಬ್ಯಾಂಕ್ ಪಿಕಾರ್ಡ್ ಬ್ಯಾಂಕ್ ಪ್ರಾಥಮಿಕ ಕೃಷಿ ಪತ್ರ ಸಹಕಾರ ಸಂಘ ಎಪಿಸಿಎಂಸಿ ಪತ್ರ ಮಾರಾಟ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಕ್ಕೆ ಸಂಘದ ಕಾಯ್ದೆ ತಿದ್ದುಪಡಿ ಪಿಂಗ ಆದಾಯ ತೆರಿಗೆ ರಮೀದ ಶಿಕ್ಷಣ ಕಾರ್ಯಕ್ರಮ ಇದೇ 25 ಪೊಲಾಕ 10 ಗಂಟೆಗೆ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಭಾಡಲ್ಲಿ ನಡಪ. ಮಡಿಕೇರಿ 66/11 kV ವಿದ್ಯುತ್ ರೂಪ ಕೇಂದ್ರದ ಪಾಂಜಿಪೋಪ ಭಾಗಮಂಡಲ ಮೇಕೇರಿ ಪಿಂಗ ಸಂಪಾಜಿ ಫೀಡರ್ಲೆ ರಿಪೇರಿ ಪಣಿ ಉಳ್ಳಾನಗುಂಡು ನಾಳೆ 20 ಪೊಲಾಕ 10 ಗಂಟೆಂಜ 24 ಗಂಟೆಗೆತ್ತನೆ ಬೆಟಗೇರಿ ಚೇರಂಬಣೆ ಭಾಗಮಂಡಲ ಕಗ್ಗೋಡ್ಲು ಆಕತೂರು ಬಿಳಿಗೇರಿ ಕಡಗದಾಳು 90 ಮನೆ ಮದೆನಾಡು ಸಂಪಾಜೆ ಕಲ್ಲುಗುಂಡಿ ಸುತ್ತಮುತ್ತು ಕರೆಂಟ್ ಇಪ್ಪಲ ಎಂದು ಸೆಸ್ಕ್ ಇಂಜಿನಿಯರ್ ವಿನಯ್ ಕುಮಾರ್ ಅರಿಚಿಟ್ಟಿತ್ತು. ಜಿಲ್ಲಾಡಳಿತ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಆಜ್ಞೆಯಲ್ಲಿ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮದ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯಲ್ಲಿ ಜಿಲ್ಲಾ ಕುಲಾಲ ಸಂಘದ ಅಧ್ಯಕ್ಷ ನಾಣಯ್ಯ ಎಂಡಕೊರು ಕಾರ್ಯಕ್ರಮ ನಡೆಸಿ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕುಡ್ನನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್ತು. ಮಡಿಕೇರಿ ನಗರಸಭೆ ಕಡಂಗನ ಕರ್ಣಂಗೇರಿ ಗ್ರಾಮದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಒಣತ್ಯಾಜ್ಯ ವಿಲೇವಾರಿ ಮಾಡುವ ಸಂಬಂಧ ಹರಜು ಪ್ರಕಟಣೆ ಮಾಡಿತ್ತು. ಇರಾದೆ ಉಳ್ಳವು ಇದೇ ಫೆಬ್ರವರಿ 24 ಗಂಟೆ ಒಳಲು ಆರೋಗ್ಯ ವಿಭಾಗದಲ್ಲಿ ಕಟ ಅರಂಜವಲು ಒಂದು ಪೌರಾಯುಕ್ತಂಗ ಅರಿಚಿಟ್ಟಿತ್ತು. ಲೋಕೋಪಯೋಗಿ ಬಂದರು ಪಿಂಗ ಒಳನಾಡು ಸಾರಿಗೆ ಇಲಾಖೆಯ ಆಜ್ಞೆಯಲ್ಲಿ ನಡೆಯುತ್ತ 22ನೇ ಸಾಲರ ರಸ್ತೆ ಸಂಚಾರ ಸಮೀಕ್ಷೆ ಮತ್ತೊಂದು 23 ಪೊಲಾಕ 12 ಗಂಟೆಂಜ 25:26 ನಡಪ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹೈವೇ ಪಿಂಗ ಮುಖ್ಯ ರೋಡ್ಲಿ ಒಟ್ಟು 97 ಗಣತಿ ಕೇಂದ್ರದನ್ನು ಸ್ಥಾಪನೆ ಮಾಡಿತ್ತು. ಈ ಸಮೀಕ್ಷೆಯಲ್ಲಿ ಸಂಗ್ರಹ ಮಾಡುವ ಮಾಹಿತಿನ ವಿಶ್ಲೇಷಣೆ ಮಾಡಿತ್ತು. ರಾಜ್ಯ ಮಟ್ಟಕ್ಕೆ ರೋಡ್ನ ಅಭಿವೃದ್ಧಿ ಪಡೆದುವಕ್ಕೆ ಕಾರ್ಯಯೋಜನೆಯನ್ನು ತಯಾರು ಮಾಡುವಕ್ಕೆ ಅನುಕೂಲ ಅಪ್ಪ ಅಂದು ಹಾಸನ ವೃತ್ತದ ಲೋಕೋಪಯೋಗಿ ಇಲಾಖೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅರಿಚಿಟ್ಟಿತ್ತು.